ಹಿಡನ್ ಪಾಕೆಟ್ಸ್ ಅರ್ಪಿಸುವ ಪಾಕೆಟ್ ಶಾಲಾ. ಇಂದು ನಾವು ದೈಹಿಕ ನೈರ್ಮಲ್ಯದ ಬಗ್ಗೆ ತಿಳಿಯೋಣ. ಕ್ಲಾಸಿನ ಸಮಯ. ಶಿಕ್ಷಕಿ ಸಾಮಾಜಿಕ ಕಾರ್ಯಕರ್ತೆ ರಶ್ಮಿಳನ್ನು ಎಲ್ಲರಿಗೂ ಪರಿಚಯಿಸುತ್ತಾರೆ. ನಮಸ್ಕಾರ ಮಕ್ಕಳೇ, ಇವತ್ತು ನಾನು ನಿಮ್ಮೆಲ್ಲರಿಗೂ ರಶ್ಮಿ ಅಕ್ಕಾಳನ್ನ ಪರಿಚಯಿಸ್ತೀನಿ. ಅವಳು ಸಾಮಾಜಿಕ ಕಾರ್ಯಕರ್ತೆ, ನಿಮ್ಮೊಂದಿಗೆ ಸ್ವಚ್ಛತೆ ಮತ್ತು ನೈರ್ಮಲ್ಯದ ಬಗ್ಗೆ ಮಾತನಾಡ್ತಾಳೆ. ಹಲೋ ಮಕ್ಕಳೇ, ನನ್ನ ಹೆಸರು ರಶ್ಮಿ. ನಿಮ್ಮೆಲ್ಲರೊಡನೆ ನಾನಿಂದು ಸ್ವಚ್ಛತೆಯ ಬಗ್ಗೆ ಮಾತಾಡುತ್ತೇನೆ. ಹೇಳಿ, ನಿಮ್ಮಿಷ್ಟು ಜನದಲ್ಲಿ ಯಾರ್ಯಾರು ತಿನ್ನೋಕೆ ಮುಂಚೆ ಕೈ ತೊಳ್ಕೊಂಡ್ರಿ? ರಶ್ಮಿ ಅಕ್ಕ, ನಾನ್ ಕೈ ತೊಳ್ಕೊಂಡೆ. ಅಮ್ಮ ಯಾವಾಗ್ಲೂ ಹೇಳ್ತಾರೆ ಒಳ್ಳೆ ಸೋಪ್ನಿಂದ ಕೈ ತೊಳಿಬೇಕು ಅಂತ. ಯಾಕೆ ಅಂತ ಗೊತ್ತಾ? ಗಲೀಜ್ ಕೈಯಿಂದ ತಿಂದ್ರೆ ಹುಷಾರ್ ತಪ್ಪಿ ರೋಗಗಳು ಬರುತ್ತೆ. ಅದಕ್ಕೆ ಸರಿಯಾಗಿ ಹೇಳ್ದೇನೆ. ತಿನ್ನುವ ಮುನ್ನ ಕೈ ಯಾವಾಗ್ಲೂ ತೊಳ್ಕೋಬೇಕು, ಇಲ್ದಿದ್ರೆ ಕೈಗೆ ಬ್ಯಾಕ್ಟೀರಿಯಾದಂತ ಕ್ರಿಮಿಕೀಟಗಳು ಅಂಟ್ಕೊಂಡು ರೋಗಗಳು ಬರುತ್ತದೆ. ಅಷ್ಟೇ ಅಲ್ಲ, ನಾವು ಮನೆಯಲ್ಲಿರುವ ಕುಡಿಯುವ ನೀರು ಮತ್ತು ನೀರಿನ ಮೂಲವನ್ನು ಸರಿಯಾದ ರೀತಿಯಲ್ಲಿ ಮುಚ್ಚಬೇಕು. ನಮ್ಮ ಉಗುರುಗಳನ್ನು ಆಗಾಗ ಕತ್ತರಿಸಬೇಕು, ಹಲ್ಲನ್ನು ಎರಡು ಬಾರಿ ಉಜ್ಜಬೇಕು ಮತ್ತು ಸ್ನಾನವನ್ನು ಪ್ರತಿನಿತ್ಯ ಮಾಡಲೇಬೇಕು. ಈ ಸಣ್ಣ ಸಣ್ಣ ಕಾರ್ಯಗಳಿಂದ ನಾವು ನಮ್ಮನ್ನು ರೋಗಗಳಿಂದ ಕಾಪಾಡಿಕೊಳ್ಳಬಹುದು. ಹೆಣ್ಣು ಮಕ್ಕಳು ಮುಟ್ಟಿನ ಸಮಯದಂದು ಸ್ಯಾನಿಟರಿ ಪ್ಯಾಡ್ಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಬೇಕು. ಅದಿಲ್ಲದಿದ್ರೆ ಬಟ್ಟೆಯನ್ನು ಉಪಯೋಗಿಸಬೇಕು. ಇದನ್ನು ಒಗೆದು ಸ್ವಚ್ಛವಾಗಿಡಬೇಕು. ಸ್ವಚ್ಛತೆಯನ್ನು ಕಡೆಗಣಿಸದೆ ಎಲ್ಲ ಹೆಣ್ಣು ಮಕ್ಕಳು ಇದರ ಬಗ್ಗೆ ಹೆಚ್ಚು ಗಮನವನ್ನು ನೀಡಬೇಕು. ಹುಡುಗರು ಕೂಡ ತಮ್ಮ ಗುಪ್ತಾಂಗಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಮಕ್ಕಳೇ, ಇದಲ್ಲದೆ ಇನ್ಯಾವ್ಯಾವ ರೀತಿಯಲ್ಲಿ ನಾವು ಸ್ವಚ್ಛತೆಯನ್ನು ಇಟ್ಟುಕೊಳ್ಳಬಹುದು, ಯಾರಾದರೂ ಹೇಳೋಕೆ ಇಷ್ಟಪಡ್ತೀರಾ? ರಶ್ಮಿ ಅಕ್ಕ, ನಮ್ಮ ಅಕ್ಕಪಕ್ಕದಲ್ಲಿ ಕಸವನ್ನು ಎಸೆಯದಿದ್ದರೆ ನಾವು ನಮ್ಮ ಪರಿಸರವನ್ನು ಸ್ವಚ್ಛವಾಗಿಡಬಹುದು. ಹಣ್ಣು ಹಂಪಲು ತಿನ್ನೋಕೆ ಮುಂಚೆ ನಾವು ಅದನ್ನು ತೊಳೆದು ತಿನ್ನಬೇಕು. ಸಾರ್ವಜನಿಕ ಮೂತ್ರ ವಿಸರ್ಜನೆ ಮಾಡುವವರನ್ನು ಖಂಡಿಸಬೇಕು. ಸ್ವಚ್ಛ ಬಟ್ಟೆ ಬರೆಯನ್ನು ಹಾಕಿಕೊಳ್ಳಬೇಕು. ವೆರಿ ಗುಡ್. ನಾವಷ್ಟೇ ಅಲ್ಲ, ನಾವು ನಮ್ಮ ಪರಿಸರವನ್ನು ಕೂಡ ಸ್ವಚ್ಛವಾಗಿಡಬೇಕು. ಈ ಕಾರ್ಯಗಳು ನಮ್ಮನ್ನಷ್ಟೇ ಅಲ್ಲ, ನಮ್ಮ ಬಂಧು ಬಳಗ ಸ್ನೇಹಿತರನ್ನು ಕೂಡ ಕಾಪಾಡುತ್ತದೆ. ಇದರಿಂದ ಅವರು ಬೇಗನೆ ರೋಗ ರುಜಿನಗಳಿಗೆ ಬಲಿಯಾಗುವುದಿಲ್ಲ. ಅಕ್ಕ, ನಾವೆಲ್ಲರೂ ಸೇರಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಊಟ ಮಾಡುವ ಮುನ್ನ ಕೈ ತೊಳೆದುಕೊಳ್ಳಬೇಕೆಂದು ಹೇಳಬಹುದು. ಅಷ್ಟೇ ಅಲ್ಲ, ಕೈ ತೊಳೆಯುವ ಸ್ಥಳದಲ್ಲಿ ಸೋಪುಗಳನ್ನು ಕೂಡ ಇಡಬಹುದು. ಚಿತ್ರಗಳನ್ನು, ಪೋಸ್ಟರ್ಗಳನ್ನು ಹಾಕಬಹುದು. ಇದರಿಂದ ನಮ್ಮೆಲ್ಲರಿಗೂ ಒಳ್ಳೆಯ ಪರಿಸರದಲ್ಲಿರುವ ಪ್ರಾಮುಖ್ಯತೆ ತಿಳಿಯುತ್ತದೆ. ಕರೆಕ್ಟ್ ನೇಹ. ನಾನೇ ಬೇರೆ ಶಿಕ್ಷಕರ ಜೊತೆ ಮತ್ತು ಪ್ರಾಂಶುಪಾಲರ ಜೊತೆ ಇದನ್ನ ಮಾತಾಡ್ತೀನಿ. ನಾವು ನಮ್ಮನ್ನು ಮತ್ತು ನಮ್ಮ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುತ್ತೇವೆ. ಹಿಡನ್ ಪಾಕೆಟ್ಸ್ ಅರ್ಪಿಸುವ ಪಾಕೆಟ್ ಶಾಲಾ.